ಏನು ನಮ್ಮ ಈ ಒಂದು ದಿತಳಿ ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಿ ಅಧಿಕ ಲಾಭ ಗಳಿಸ್ಬೋದು ಎಲ್ಲ ರೈತರು ಕೂಡ, ಅವರಲ್ಲಿ ಕೆಲವು ಮುಖ್ಯವಾಗಿರ್ತಕ್ಕಂಥ ತಾಂತ್ರಿಕತೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ನಾವು ಯಾವುದೇ ಒಂದು ಗೂಡನ್ನು ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಬೇಕಾದ್ರೆ ರೇಷ್ಮೆ ಹುಳು ತಿಂತಕ್ಕಂಥದ್ದು ಹಿಪ್ಪನೇಳೆ ಸೊಪ್ಪನ್ನು, ಹಿಪ್ಪನೇಳೆ ಸೊಪ್ಪನ್ನು ನಾವು ತೊಗೊಂಡ್ರೆ ಹಿಪ್ಪನೇಳೆ ಗುಣಮಟ್ಟದ ಹಿಪ್ಪನೇಳೆ ಸೊಪ್ಪಿನ ಅವಶ್ಯಕತೆ ಇದೆ. ಮೊದಲನೇದು ಅದನ್ನು ಸುಧಾರಿತ ತಳಿ ಬಂದಿದೆ, ಆ ಸುಧಾರಿತ ತಳಿಯನ್ನು ಸುಧಾರಿತ ಪದ್ಧತಿಯಲ್ಲಿ ನಾವು ನಾಟಿ ಮಾಡಿದ್ರೆ ಅದಕ್ಕೆ ನಮಗೆ ಅನುಕೂಲ ಆಗುತ್ತೆ, ಅದು ಒಂದನೇದು. ಎರಡನೇದು ಸೋಂಕು ನಿವಾರಣೆ. ಯಾವುದೇ ನಾವು ರೇಷ್ಮೆ ಗೂಡನ್ನು ಸಾಕಣೆ ಮಾಡಿ ಗೂಡನ್ನು ಉತ್ಪಾದನೆ ಮಾಡಬೇಕಾದ್ರೆ ಮನೆಯಲ್ಲಿ ರೋಗ ನಿವಾರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ಸೋಂಕು ನಿವಾರಣೆ ಅಂತ ಕರಿತೀವಿ ನಾವು, ಅದು ಬಹಳ ಮುಖ್ಯ. ಸೋಂಕು ನಿವಾರಣೆ ಮಾಡ್ತಕ್ಕಂಥದ್ದು ಆಮೇಲೆ ಚಾಕಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಚಾಕಿ ಸಾಕಾಣಿಕೆ ಈಗ ಆಧುನಿಕ ಪದ್ಧತಿಯಲ್ಲಿ ಚಾಕಿ ಸಾಕಾಣಿಕಾ ವಿಧಾನಗಳು ಬಂದಿದೆ, ಅದನ್ನ ಮಾಡ್ತಕ್ಕಂಥದ್ದು. ನಂತರ ಅದನ್ನ ಹುಳ ವಾತಾವರಣ ನಿರ್ವಹಣೆ ಮಾಡ್ತಕ್ಕಂಥದ್ದು, ನಂತರ ಹಣ್ಣುಳ ನಿರ್ವಹಣೆ ಮಾಡ್ತಕ್ಕಂಥದ್ದು, ನಂತರ ಏನು ನಮ್ಮ ಈ ಒಂದು ಬೀಜ ಉತ್ಪಾದನೆ ಮಾಡ್ತೀವಿ ನಾವು ರೇಷ್ಮೆ ಹುಳನ ಸಾಕಣೆ ಮಾಡಬೇಕಾದ್ರೆ ಅದಕ್ಕೆ ಅವಶ್ಯಕ ಇರ್ತಕ್ಕಂಥ ಏನು ರೇಷ್ಮೆದ ಬೀಜ ಇದೆ ಅದನ್ನು ಉತ್ಪಾದನೆ ಬೀಜೋತ್ಪಾದನೆ ಮಾಡ್ತಕ್ಕಂಥದ್ದು ಇದೆ. ಇವೆಲ್ಲ ತಾಂತ್ರಿಕತೆಗಳನ್ನು ಪ್ರತಿಯೊಂದು ಇದರಲ್ಲೂ ಕೂಡ ತಾಂತ್ರಿಕತೆಗಳು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಏನು ಅನ್ನೋದನ್ನ ಅರ್ಥಕೊಂಡ್ರೆ ಭಾಳಷ್ಟು ಚೆನ್ನಾಗಿ ಇವತ್ತು ರೇಷ್ಮೆ ಒಳ್ಳೆ ಬೆಳೆ ತೆಗಿಬೋದು ಒಳ್ಳೆ ಅಧಿಕ ಲಾಭನೂ ಕೂಡ ಗಳಿಸ್ಬೋದು. ಅಂದರೆ ಕೆಲವೊಬ್ಬರಿಗೆ ಈಗ ರೇಷ್ಮೆ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾ ಇದ್ರು, ಅವರಿಗೆ ಅಷ್ಟು ಲಾಭದಾಯಕ ಆಗಿರಲಿಲ್ಲ, ಆದರೆ ಈಗ ಸುಧಾರಿತ ಬೇಸಾಯ ಕ್ರಮ ಅನುಸರಿಸ್ಕೊಳ್ರಿ ಅಂತ ತಾವು ಒತ್ತಾಗಿ ಹೇಳ್ತಾ ಇದ್ದೀರಿ. ಈಗ ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಕೃಷಿ ರಂಗ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ. ಹಾಂ ನಮಸ್ಕಾರ ಸರ್, ಹೆಸರು ಹೇಳಿ ಸರ್. ಸೋಮೇಗೌಡ ಅಂತ, ಮೈಸೂರು ಆಲ್ನಹಳ್ಳಿಯಿಂದ ಸರ್. ಹೇಳಿ ಸರ್. ಮೈಸೂರು ಜಿಲ್ಲೆಯಿಂದ ಸರ್. ಮೈಸೂರು ಸಿಟಿ. ತುಂಬಾ ಸಂತೋಷ, ಕೇಳಿ ಸರ್. ರೇಷ್ಮೆ ಸುಧಾರಿತ ಕೃಷಿ ಪದ್ಧತಿಗೆ ಕಾರ್ಯಕ್ರಮ ಸ್ವಾಗತ ಸರ್. ಸರ್, ಇಲ್ಲ, ನಮ್ಮ ಮೈಸೂರು ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿನೇ ಬೆಳೀತಾರೆ ಸರ್, ಬರೀ ಟೊಬ್ಯಾಕೋ ಅದು ಇದು ಬೆಳೀತಾರೆ, ರೇಷ್ಮೆ ಬಗ್ಗೆ ಇನ್ನೂ ಅರಿವೇ ಇಲ್ಲ ಸರ್ ಅವ್ರಿಗೆ. ಇಲ್ಲ, ಇದ್ರ ಬಗ್ಗೆ ಅಷ್ಟು ಕಾರ್ಯಕ್ರಮ ಗೊತ್ತೇ ಇಲ್ಲ ಅವ್ರಿಗೆ. ಇಲ್ಲ, ಇದ್ರ ಬಗ್ಗೆ ಸ್ಥಳೀಯ ಇರ್ತಕ್ಕಂಥ ಅಧಿಕಾರಿಗಳನ್ನ ಭೇಟಿ ಮಾಡಿ ನಾವು ಕೂಡ ಅದಕ್ಕೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ಥಳೀಯವಾಗಿರ್ತಕ್ಕಂಥ ರೇಷ್ಮೆ ಉಪನಿರ್ದೇಶಕರ ಕಚೇರಿ ಇರುತ್ತೆ, ತಮಗೆ ಇನ್ನೂ ಹತ್ರ ಬೇಕಂತೇಳಿದರೆ ತಾಂತ್ರಿಕ ಸೇವಾ ಕೇಂದ್ರಗಳಿದೆ ನಮ್ಮ ಎಲ್ಲ ರಾಜ್ಯಾದ್ಯಂತ ಎಲ್ಲ ತಾಂತ್ರಿಕ ಸೇವಾ ಕೇಂದ್ರಗಳಿದೆ, ಅವ್ರಿಗೆ ತಾಂತ್ರಿಕ ಮಾಹಿತಿಯನ್ನು ಕೊಡ್ತಕ್ಕಂಥದ್ದೇ. ದಯವಿಟ್ಟು ಅವ್ರನ್ನ ಭೇಟಿ ಮಾಡಿ ನಮ್ಮ ಏನು ತಾಂತ್ರಿಕ ಸೇವಾ ಕೇಂದ್ರಗಳಲ್ಲಿ ನಿಮಗೆ ಹಿಪ್ಪನೇಳೆ ಪ್ರದೇಶ ನಾಟಿ ಮಾಡಿ ಆಗಲೇ ನಾವು ಮಾತಾಡ್ತಾ ಇದ್ವಿ. ಲಾಭದಾಯಕವಾದ ಒಂದು ಉದ್ಯಮ ಕೃಷಿ ಇದು. ಇದು ಏನೇನು ಲಾಭ ಇದೆ? ಇತ್ತೀಚೆಗೆ ನೀವು ನೋಡಬೇಕು, ಒಂದು ಎಕರೆ ರೇಷ್ಮೆ ಹಿಪ್ಪನೇಳೆ ನಾಟಿ ಮಾಡಿದ್ರೆ ಒಂದು ಎಕರೆಯಲ್ಲಿ 150-200 kg ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡ್ಬೋದು. ಮಿಶ್ರತಳಿ ಆದರೆ ನಿಮ್ಗೆ ಇವತ್ತು 500-600 rupees ತನಕ ರೇಟ್ ಹೋಗ್ತಾ ಇದೆ. ನಿಮ್ಮ ದ್ವಿತಳಿ ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಿದ್ರೆ 800-900 rupees ತನಕ ರೇಟ್ ಹೋಗ್ತಾ ಇದೆ. ಹಾಗಾಗಿ ನೀವು ಖರ್ಚೆಲ್ಲ ಕಳೆದ್ರೂ ಕೂಡ 50% ಕಳೆದ್ರೂ ಕೂಡ ಶೇಕಡ 50% ಖರ್ಚು ಕಳೆದ್ರೂ ಕೂಡ ನಿಮಗೆ 350-400 rupees ಒಂದು ಪ್ರತಿ ಕೆಜಿ ಗೂಡು ಸಿಗೋದ್ರಿಂದ 200 kg ಗೂಡು ಉತ್ಪಾದನೆ ಮಾಡ್ತಾ ಇದ್ರೆ ವರ್ಷಕ್ಕೆ 5 ಬೆಳೆಗಳನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. ಭಾಳ ಅಂದರೆ ಸ್ವಲ್ಪ ಅಚ್ಚುಕಟ್ಟಾಗಿ ಏನಾದರೂ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡು ನೀವು ಮಾಡಿದ್ದೇ ಇದ್ರೆ ಭಾಳಷ್ಟು ಚೆನ್ನಾಗಿ ರೇಷ್ಮೆಯನ್ನು ಉತ್ಪಾದನೆ ಮಾಡಬೇಕು. ಸ್ವಲ್ಪ ನೀವು ಅದಕ್ಕೆ ಒಂದು ಶ್ರಮ ಹಾಕಬೇಕಾಗತ್ತೆ, ನೀವು ತಾಂತ್ರಿಕತೆಗಳನ್ನು ಉಪಯೋಗಿಸಿ ಮಾಡಬೇಕಾಗತ್ತೆ, ಮಾಡಿದ್ರೆ ಅನುಕೂಲ ಆಗುತ್ತೆ. ಇವತ್ತು ಯಾಂತ್ರೀಕರಣ ಬೇಸಾಯಗಳು ಬಂದಿದೆ, ನೀವು ಅದಕ್ಕೆ ಕೂಲಿ ಇವೇನು ನಮಗೆ ಕೆಲಸಗಾರ ಕೊರತೆ ಆಗುತ್ತೆ ಅಂತ ಯೋಚನೆ ಮಾಡೋಂಗಿಲ್ಲ. ಯಾಂತ್ರೀಕರಣ ಬೇಸಾಯಗಳು ಬಂದಿರೋದ್ರಿಂದ ಹಳೆಯ ಸಾಂಪ್ರದಾಯಿಕ ಪದ್ಧತಿ ಹೋಗಿ ಹೊಸ ಪದ್ಧತಿಗಳು ಬಂದಿರೋದ್ರಿಂದ ತಾವು ಮಾಡ್ಬೋದು. ಸ್ಥಳೀಯ ರೇಷ್ಮೆ ಕೃಷಿ ಇಲಾಖೆಗೆ ಭೇಟಿ ಕೊಟ್ಟರೆ ಎಲ್ಲ ಮಾಹಿತಿ ಎಲ್ಲ ಮಾಹಿತಿ ಸಿಗುತ್ತೆ. ನಮ್ಮ ಮೈಸೂರು ಜಿಲ್ಲೆ ಕೇರನಾಡ ತಾಲೂಕು ಪಿರಾಪಣ್ಣ ಹುಣಸೂರು ಅಂತಿದೆ, ಬರೀ ಟೊಬ್ಯಾಕೋ ಅಂಡ್ಕೊಬಿಟ್ಟಿದೆ. ಗೊತ್ತಾಯ್ತು, ನಮ್ಮ ಮಾನ್ಯ ಸಚಿವರು ಕೂಡ ಅದೇ ಭಾಗದವರಾಗಿರೋದ್ರಿಂದ ಅಲ್ಲಿ ಒಂದು ಕಾರ್ಯಕ್ರಮ, ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಆ ಟೊಬ್ಯಾಕೋನ ರೀಪ್ಲೇಸ್ ಮಾಡಿ ಹಿಪ್ಪನೇಳೆ ಪ್ರದೇಶವನ್ನು ನಾಟಿ ಮಾಡಬೇಕು ಅಂತ ಈಗ ಸಾಕಷ್ಟು ಪ್ರಯತ್ನಗಳು ನಡೆದಿದೆ. ಅದನ್ನ ಖಂಡಿತ ಅದು ಇನ್ನು ಮುಂದಕ್ಕೆ ಪ್ರಯತ್ನ ತೆಗಿತಾರೆ ತೆಗೆದು ಹಿಪ್ಪನೇಳೆ ಅದಕ್ಕೆ ಜಾಸ್ತಿ ಕೂಡ ಹಾಕ್ತಾ ಇದೆ, ಒತ್ತನ್ನ ಕೊಡ್ತಾರೆ, ಖಂಡಿತ ಅದು ಹಾಗೆ ಆಗುತ್ತೆ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ರೇಷ್ಮೆ ಕೃಷಿ ಸುಧಾರಿತ ಪದ್ಧತಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ನಮಸ್ಕಾರ, ಹೆಸರು ಹೇಳಿ ಸರ್. ಎಲ್ಲಿಂದ? ನಾನು ಶ್ರೀನಿವಾಸ್ ಅಂತ ಹೇಳಿ, ಮಂಡ್ಯದಿಂದ. ಕೇಳಿ ಶ್ರೀನಿವಾಸ್ ಅವರು. ಸಾಹೇಬ್ರಿಗೆ ನಮಸ್ಕಾರ ಸರ್. ನಮಸ್ತೆ. ನಂದು ಒಂದು ಏನು ಅಂತಂದ್ರೆ ಮಾರುಕಟ್ಟೆ ಬಗ್ಗೆ ಒಂದು ಸಮಸ್ಯೆ ಕೇಳೋಣ ಅಂತ ಹೇಳಿ. ನಾನು ಮಾರುಕಟ್ಟೆ ಅಧಿಕಾರಿ. ನಮ್ಮ ಇಲ್ಲಿ ಮಂಡ್ಯದಲ್ಲಿ ಇವಾಗ ಅವೇರ್ನೆಸ್ ಜಾಸ್ತಿ ಆಗಿದೆ ರೇಷ್ಮೆ ಸೊಪ್ಪು ಮಾಡ ಅಂತ ಇದ್ದಲ್ಲ, ಅವರೆಲ್ಲ ರಾಮನಗರಕ್ಕೆ ಹೋಗಂತ ಒಂದು ಪರಿಸ್ಥಿತಿ ಇವಾಗ. ಅಲ್ಲಿ ಏನು ಅಂತಂದ್ರೆ ದಲ್ಲಾಳಿಗಳದು ಅದೆಲ್ಲ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ಮಂಡ್ಯದಲ್ಲಿ ಏನಾದ್ರು ಮಾರುಕಟ್ಟೆಗೆ ಏನಾದ್ರು ಅವ್ರಿಗೆ ಅನುಕೂಲ ಏನಾದ್ರು ಮಾಡ್ಕೊಡ್ತೀರಾ ಅನ್ನೋ ಒಂದು ನನ್ನ ಒಂದು ಅದು ಇದನ್ನ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತರಬಹುದು. ಅಲ್ಲಿರ್ತಕ್ಕಂಥ ಮಾರುಕಟ್ಟೆ ಅಧಿಕಾರಿಗಳು ಮತ್ತು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ. ನಮ್ಮದು ಇರತಕ್ಕಂಥ ಸಬ್ಜೆಕ್ಟ್ ಆಧುನಿಕ ತಾಂತ್ರಿಕತೆಗಳ ಬಗ್ಗೆ ಏನಾದರೂ ಇದ್ರೆ ಕ್ವಶನ್ ಕೇಳಿ, ಜೊತೆಗೆ ಇದನ್ನ ಮಾಹಿತಿಯನ್ನ ನಾನು ಅವರು ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಮತ್ತೆ ಇನ್ನೊಂದು, ಆ ಗ್ರಾಹಕರುಗಳಿಗೆ ಏನು ಅಂತಂದ್ರೆ ಅವರ ಒಂದು ಏನು ಸಂಭಾವನೆ ಹಣ ಒಂದು ಬರುತ್ತೆ ಅವ್ರಿಗೆಲ್ಲ, ಅವ್ರಿಗೆ ಒಂದು ಮೊಬೈಲ್ಗಳಿಗೋ ಇಲ್ಲ ಅವ್ರ ಬ್ಯಾಂಕ್ ಅಕೌಂಟ್ಗಳಿಗೂ ಹೋಗೋ ರೀತಿ ಒಂದು ಇದು ಮಾಡಿದೆ. ಅಲ್ಲಿ ಮೂಲ ದಲ್ಲಾಳಿಗಳು ಅವ್ರಿಗೆ ಕೆಲವೊಂದು ತೊಂದರೆಗಳಾಗ್ತಾ ಇದೆ. ಇಲ್ಲ, ಎಲ್ಲ ಕಡೆ ಪದ್ಧತಿ ಇದೆ ನಮ್ಮಲ್ಲಿ. ಈ ಆಕ್ಷನ್ ಅಂತಿದೆ, ಈ ಪೇಮೆಂಟ್ ಅಂತಿದೆ, ಈ ಪೇಮೆಂಟ್ ಇದೆ. ಏನು ದುಡ್ಡಿದ್ರೆ ಮಾತ್ರ ತೂಕ ಆಗುತ್ತೆ. ಕೆಲವು ಮಾರ್ಕೆಟ್ಗಳು ಈಗಾಗಲೇ ಅಳವಡಿಸಿದೆ, ಅಲ್ಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ತಮ್ಮ ಜಿಲ್ಲೆಯವರಿಗೆ, ತಮ್ಮ ಜಿಲ್ಲೆಯಲ್ಲಿ ರೇಷ್ಮೆ ಉಪನಿರ್ದೇಶಕರಿದ್ದವರು ಈಗ ಮಾರುಕಟ್ಟೆ ವಿಭಾಗದ ರೇಷ್ಮೆ ಜಂಟಿ ನಿರ್ದೇಶಕರಾಗಿದ್ದಾರೆ, ಅವ್ರ ಗಮನಕ್ಕೆ ಕೂಡ ನಾನು ತರ್ತೀನಿ. ಅದಕ್ಕೆ ಪ್ರಯತ್ನ. ಆದ್ರೆ ಕೆಲವು ಸಣ್ಣ ಪುಟ್ಟ ಕಮ್ಮಿ ಹೋಗಿರ್ತಕ್ಕಂಥ ಬೈ ಹ್ಯಾಂಡ್ ಮಾಡ್ತಾರೆ ಅಂತವ್ರಿಗೆ ಸ್ವಲ್ಪ ತೊಂದರೆಗಳಿಲ್ಲ. ಇಲ್ಲ, ಅದನ್ನ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಅದು ಹೇಳ್ತೀನಿ, ನಾನು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀನಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ರೇಷ್ಮೆ ಕೃಷಿ ಸುಧಾರಿತ ಬೇಸಾಯ ಕ್ರಮಗಳು ಈ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಹಲೋ, ಆಗ್ಲಿ, ನಾವು ಡಾಕ್ಟರ್ ಶ್ರೀನಿವಾಸ ಅವರೇ, ರೇಷ್ಮೆ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಮಹತ್ವ ಎಷ್ಟಿದೆ, ಇದ್ರ ಬಗ್ಗೆ ಹೇಳಿ. ಸರ್, ಸಮಗ್ರ ಕೃಷಿ ಅಂದ್ರೆ ಎಲ್ಲ ಪ್ರತಿಯೊಬ್ಬ ರೈತರು ಕೂಡ ಒಂದೇ ಕೃಷಿಯನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ರೇಷ್ಮೆ ಕೃಷಿ ಮಾಡ್ತೀರಿ, ಹಸು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನ ಇದ್ರ ಒಟ್ಟಿಗೆನೆ ಅಳವಡಿಸ್ಕೊಂಡ್ರೆ, ಅವರು ಸಮಗ್ರ ಕೃಷಿಯನ್ನ ಮಾಡ್ಕೊಂಡ್ರೆ ಅವ್ರು ನಿರಂತರವಾಗಿರ್ತಕ್ಕಂಥ ಲಾಭ ಸಿಗ್ತದೆ. ಬೇರೆ ಆಮೇಲೆ ಆದಾಯ ಏನಾದರೂ ತೊಂದರೆ ಆಗ್ತಕ್ಕಂಥದ್ದನ್ನ ತಪ್ಪಿಸ್ಬೋದು. ಯಾವುದೋ ಒಂದು ಬೆಳೆ ತೊಂದರೆ ಆದರೂ ಕೂಡ ಇನ್ನೊಂದು ಬೆಳೆಯಲ್ಲಿ ಅಥವಾ ಇನ್ನೊಂದು ಏನೋ ಒಂದು ಮಾಡ್ತಕ್ಕಂಥ ಸಾಕಾಣಿಕೆಯಲ್ಲಿ ಅವರಿಗೆ ಲಾಭ ಸಿಗ್ಬೋದು. ಹಂಗಾಗಿ ನಮ್ಮ ರೇಷ್ಮೆ ಕೃಷಿ ಜೊತೆಗೆ ಈಗ ಸಾಮಾನ್ಯವಾಗಿ ಎಲ್ಲ ರೈತರು ಕೂಡ ಹಸು ಸಾಕಾಣಿಕೆ ಮಾಡ್ತಾರೆ, ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಅವುಗಳ ಸಮಗ್ರ ಕೃಷಿಯನ್ನ ಯಾವುದೇ ರೈತ ಯಾವುದೇ ಬೆಳೆ ಮಾಡಲಿ, ರೇಷ್ಮೆ ಕೃಷಿ ಒಂದು ಹೊರತುಪಡಿಸಿ ಬೇರೆ ಬೆಳೆ ಮಾಡುವ ಕೂಡ ಬೇರೆ ಬೇರೆ ಕೃಷಿ ಚಟುವಟಿಕೆಗಳನ್ನ ಮಾಡಿದಾಗ ಯಾವ್ದ್ರಲ್ಲಾದರೂ ಕೂಡ ತೊಂದರೆ ಆದರೂ ಕೂಡ ನಿರಂತರವಾಗಿ ಲಾಭ ಗಳಿಸ್ಲಿಕ್ಕೆ ಅನುಕೂಲ. ಅದರಿಂದ ಸಮಗ್ರ ಕೃಷಿ ಚಟುವಟಿಕೆಗಳನ್ನು ಪ್ರತಿಯೊಬ್ಬ ರೈತರು ಅಳವಡಿಸ್ಕೊಳ್ತಕ್ಕಂಥದ್ದು ಮುಖ್ಯ. ನಮ್ಮಲ್ಲಿ ರೇಷ್ಮೆ ಕೃಷಿಯಲ್ಲಿ ವಿಶೇಷವಾಗಿ ಏನು ಹಸು ಸಾಕಾಣಿಕೆಯನ್ನು ಪ್ರತಿಯೊಬ್ಬರು ರೈತರು ಕೂಡ ಮಾಡ್ತಾರೆ, ಜೊತೆಗೆ ಕುರಿ ಸಾಕಾಣಿಕೆಯನ್ನು ಮಾಡ್ತಾರೆ. ನಮ್ಮ ಇಪ್ಪನೇಳು ಸೊಪ್ಪನ್ನು ಹಸು ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಕೂಡ ಬಳಸ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತರು ಕೂಡ ಇವತ್ತು ಹಸು ಮತ್ತು ನಮ್ಮಲ್ಲಿ ನಮ್ಮ ಕೋಲಾರ ಎಲ್ಲನೂ ಅದು ಹೆಸರಾಗಿದೆ, ಸಿಲ್ಕ್ ಅಂಡ್ ಮಿಲ್ಕ್ ಅಂತ. ಹಂಗಾಗಿ ಆ ಥರದ ಒಂದು ವ್ಯವಸ್ಥೆ ಉತ್ತಮ. ಈ ಒಂದು ಕರೆ ಇದೆ. ಹಲೋ ಕೃಷಿರಂಗ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಕೇಳಿ ಪ್ರಶ್ನೆನ. ತೀನರಸಿಂಹ ತಾಲೂಕು ಸ್ವಸ್ಥೆಯಿಂದ ಎಷ್ಟು ಮಾದರ ಸೆಟ್ರು ಮಾಡುವ ನಮಸ್ಕಾರಗಳು ಗುರುಗಳೇ. ನಂದೊಂದು ಪ್ರಶ್ನೆ. ಕೇಳಿ ಸರ್. ಚಳಿಗಾಲದಲ್ಲಿ ಆಧುನಿಕ ಬೇಸಾಯಕ್ಕೆ ಯಾವ ರೀತಿಯ ಚಳಿಗಾಲದಲ್ಲಿ ಹುಳಿನ ಸಾಕಬೇಕು ಅನ್ನೋ ಒಂದು ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಗುರುಗಳ. ರೇಷ್ಮೆಗೆ ನಮ್ಮ ಚಳಿಗಾಲದಲ್ಲಿ ಬರ್ತಕ್ಕಂಥದ್ದು ಸುಣ್ಣಕಟ್ ರೋಗ ಬರುತ್ತೆ ಹುಳುಗೆ. ತೋಟಕ್ಕೆ ಎಲೆ ಸುರುಳಿ ಬರ್ತಾ ಇದೆ. ಈಗ ಎಲೆ ಸುರುಳಿಗೆಲ್ಲನೂ ನೀವು ಔಷಧಿ ಸಿಂಪರಣೆ ಮಾಡಲೇಬೇಕಾಗುತ್ತೆ. ಆಮೇಲೆ ಸೊಪ್ಪು ಕೂಡ ಕಡಿಮೆ ಬರೋದು. ಈಗ ಚಳಿಗಾಲದಲ್ಲಿ ನಾವೇನು ಅದನ್ನು ಏನು ತೊಂದರೆ ಇದು ಮಾಡಲಿಕ್ಕೆ ಆಗಲ್ಲ ಅದನ್ನ. ಹಂಗಾಗಿ ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅದು ಬೆಳವಣಿಗೆ. ಅದಕ್ಕೆ ನೀವು ಏನು ಅಂತ ನಮ್ಮ ಪೋಷನ್ ಅಂತ ಬರುತ್ತೆ ಅದನ್ನೆಲ್ಲ ಮಾಡ್ಕೋಬೇಕು. ಆಮೇಲೆ ಹುಳ ತಿಂತಾ ಇದ್ರೆ ಅದಕ್ಕೆ ಇಂಟರ್ಪೀಡ್ ಅಂತ ನಾವು ಔಷಧಿಯನ್ನು ಶಿಫಾರಸು ಮಾಡಿದ್ದೀವಿ. ಆ ಶಿಫಾರಸು ಮಾಡಿರ್ತಕ್ಕಂಥದ್ದೇ ಮಾಡಬೇಕು. ಅದನ್ನು 1.5 ml ಒಂದು ಲೀಟ್ರಿಗೆ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡಬೇಕು. ಯಾಕಂದರೆ ಸೊಪ್ಪು ಈಗ ಎಲ್ಲೂ ಕೂಡ ಬರ್ತಾ ಇಲ್ಲ, ನಮ್ಮಲ್ಲಿ ಗೂಡಿನ ಉತ್ಪಾದನೆ ಕಡಿಮೆ ಆಗಿದೆ. ಎರಡನೇ ಚಳಿಗಾಲದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ರೇಷ್ಮೆ ಹುಳುಕ್ಕೆ ಬರ್ತಕ್ಕಂಥದ್ದು ಸುಣ್ಣಕಟ್ ರೋಗ ಬರುತ್ತೆ, ಮಸ್ಕಾಡಿನ್ ಅಂತ ನಾವು ಕರಿತೀವಿ. ಆ ಸುಣ್ಣಕಟ್ಟು ಚಳಿಯಿಂದ ಬರ್ತಕ್ಕಂಥದ್ದು. ಈ ಚಳಿಯಿಂದ ಬರಬೇಕಾದ್ರೆ ನೀವೇನು ಮಾಡಬೇಕು, ಮುಖ್ಯವಾಗಿ ಮನೆಗಳಲ್ಲಿ ಉಷ್ಣಾಂಶವನ್ನು ಚೆನ್ನಾಗಿಟ್ಕೋಬೇಕು, ಸುಣ್ಣವನ್ನು ಯಥೇಚ್ಛವಾಗಿ ಬಳಕೆ ಮಾಡಬೇಕು. ಆಮೇಲೆ ಮನೆಗಳಲ್ಲಿ ಗಾಳಿ ಬಿಡಬೇಕು. ಸುಣ್ಣಕಟ್ಟು ರೋಗ ಬರುತ್ತೆ, ಚಳಿ ಬಿಸಿ ಆಗಲಿ ಅಂತ ಮನೆಗಳಲ್ಲಿ ಕಿಟಕಿ ಬಾಗಿಲನ್ನು ಮುಚ್ಚಬಾರ್ದು, ಅದು ತುಂಬ ತೊಂದರೆ. ಅದನ್ನು ಗಾಳಿ ಬಿಡಬೇಕು. ಟೆಂಪರೇಚರ್ ಅಂದರೆ ಉಷ್ಣಾಂಶ, ಇದ್ದಲು ಕೆಂಡಗಳಲ್ಲಿ ಉಷ್ಣಾಂಶನ ರೈಸ್ ಮಾಡ್ಬೋದು ಅಥವಾ ಹೀಟರ್ಗಳನ್ನು ಬಳಕೆ ಮಾಡಿ, ನಿಮ್ಗೆ ಅನುಕೂಲ ಇದ್ದರೆ ಹೀಟರ್ಗಳನ್ನ ಬಳಕೆ ಮಾಡಿ ಉಷ್ಣಾಂಶವನ್ನು ಹೆಚ್ಚಿಸಬೇಕು. ಆವಾಗ ನಿಮಗೆ ಹೇಳಿ ಹಾಕಿ, ನೀವು ಪ್ರತಿ ದಿನ ಹಾಕಿದ್ರು ತೊಂದರೆ ಇಲ್ಲ, ದಿನ ಬಿಟ್ಟು ದಿನ ಹಾಕಿ. ದಿನ ಬಿಟ್ಟು ದಿನ ಹಾಕಿ ಸುಣ್ಣ ಜ್ವರಕ್ಕೆ ಚೆನ್ನಾಗಿ ಕೊಡಿ. ಜ್ವರ ಇದ್ಮೇಲೆ ದಿನ ಬಿಟ್ಟು ದಿನ ಸುಣ್ಣ ಬಳಕೆ ಮಾಡಿ ತೊಂದರೆ ಇಲ್ಲ, ಅಥವಾ ಪ್ರತಿ ದಿನ ಹಾಕಿದ್ರು ತೊಂದರೆ ಇಲ್ಲ, ಹೆಚ್ಚಿಗೆ ಬಳಸಿ, ಸುಣ್ಣ ಹೆಚ್ಚಿಗೆ ಬಳಸಬೇಕು. ಜೊತೆಗೆ ನೀವು ಇದ್ರ ಎಲ್ಲದರ ಜೊತೆಗೂ ಸುಣ್ಣಕಟ್ಟು ಈ ಸೀಸನಲ್ಲಿ ಬಂದರೆ ಕ್ಯಾಪ್ಟಾಪ್ ಅಂತ ಬರುತ್ತೆ, ನಿಮ್ಗೆ ಗೊತ್ತಿದೆ, ಶಿಲೀಂಧ್ರ ನಾಶಕ, ಅದು ಕ್ಯಾಪ್ಟಾಪ್ ಅಂತ ಬರುತ್ತೆ. ಅದನ್ನು ಮಿಶ್ರಣ ಸುಣ್ಣದಲ್ಲಿ ಮಿಶ್ರಣ ಮಾಡಿಕೊಂಡು ಬಳಕೆ ಮಾಡ್ಬೋದು. ಯಾಕಂದರೆ ಸಣ್ಣ ಹುಳಾದರೆ 10 ಗ್ರಾಮನ್ನು 1 kg ಸುಣ್ಣಕ್ಕೆ, ದೊಡ್ಡ ಹುಳಾದರೆ 20 ಗ್ರಾಮನ್ನು 1 kg ಸುಣ್ಣಕ್ಕೆ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಫ್ರೆಶ್ ಆಗಿ ಮಿಶ್ರಣ ಮಾಡಿ ಬಳಕೆ ಮಾಡಿದ್ರೆ ಸುಣ್ಣಕಟ್ಟನ್ನು ನಿಯಂತ್ರಣ ಮಾಡಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಣ್ಣುಳಕ್ಕೆ ಏನ್ ಮಾಡಬಹುದು, ಟೆಂಪರೇಚರ್ ಅಷ್ಟೇ, ಟೆಂಪರೇಚರ್ ಗಾಳಿ ಬಿಡಬೇಕು. ಹಣ್ಣುಳಕ್ಕೆ ಏನು ಹಾಕಬಾರ್ದು. ಮುಂದಿನ ಕರೆಯನ್ನ ನೋಡೋಣ. ಹಲೋ ನಮಸ್ತೆ ಸರ್. ನಮಸ್ಕಾರ, ಕೇಳಿ ಸರ್. ಏನಿಲ್ಲ,

ಏಳ್ನೂರು ಇಪ್ಪತ್ತು ಮೂವತ್ತು ಎಪ್ಪತ್ತರ ತನಕ ರೇಟ್ ಹೋಗ್ತಾ ಇದೆ. ಹಂಗಾಗಿ ನೀವು ಅದಕ್ಕೆ ಒಳ್ಳೆ ಏನು ನಮ್ಮ ಗುಣಮಟ್ಟದ ಹಿಪ್ಪನೆಳೆ ಸೊಪ್ಪನ್ನು ಕೊಟ್ಟರೆ ಚೆನ್ನಾಗಿರ್ತಕ್ಕಂಥ ಬೆಳೆನ ಮಾಡ್ಬೋದು. ಅದನ್ನು ಹುಳ ಸಾಕಣೆ ಪದ್ಧತಿ ಇಂಪಾರ್ಟೆಂಟ್. ಸರ್ ಇನ್ನೊಂದು ಪ್ರಶ್ನೆ ಸರ್, ಹಿಪ್ಪನೇರಳೆ ಹಣ್ಣಿಗಾಗಿ ಇವಾಗ ರೇಷ್ಮೆ ಬೆಳೀತಾರಲ್ಲ ಸರ್, ಹೇಳಿ ಹಿಪ್ಪನೇರಳೆ ಹಣ್ಣಿಗಾಗಿ ಹೇಳಿ ರೇಷ್ಮೆ ಬೆಳೀತಾರೆ ಅಂತಾರೆ, ಅದು ಕೆಲವು ತಳಿಗಳಿದೆ. ಹಿಪ್ಪನೇರಳೆ ಹಣ್ಣು ಬಹಳ ಮುಖ್ಯ, ಆರೋಗ್ಯಕ್ಕೆ ಬಹಳ ಒಳ್ಳೇದು. ಹಂಗಾಗಿ ಹಿಪ್ಪನೇರಳೆ ಇಲ್ಲ, ಹಣ್ಣು ಬಿಡ್ತಕ್ಕಂಥ ತಳಿಗಳೇ ಪ್ರತ್ಯೇಕವಾಗಿದೆ. ನೀವು ಹಣ್ಣು ಬಿಡ್ತಕ್ಕಂಥ ತಳಿಗಳನ್ನ ಈಗ ಅಭಿವೃದ್ಧಿ ಪಡಿಸಿದ್ದಾರೆ, ಅದೇ ತಳಿಗಳನ್ನ ತಗೋಬಹುದು. ನಿಮಗೆ ಬೇಕಾದ್ರೆ ನಮ್ಮ ಹತ್ರ ಈಗೆಲ್ಲ ಬೇರೆ ಬೇರೆ ನರ್ಸರಿಗಳಲ್ಲಿ ಮಾಡ್ತಾ ಇದ್ದಾರೆ. ನಾವು ಯಾವಾಗ್ಲಾದ್ರೂ ಇದ್ರೆ ನನ್ನ ದೂರವಾಣಿ ಸಂಖ್ಯೆ. ಏನೇನು ಉಪಯೋಗ ಮಾಡ್ತಾರೆ ಡಾಕ್ಟ್ರೆ? ಸರ್ ಈಗಲೇ ಅದನ್ನೆಲ್ಲ ಜ್ಯೂಸ್ ಮಾಡ್ತಾರೆ, ಮತ್ತೆ ನಮ್ಮ ಏನು ಶುಗರ್ ಪೇಷಂಟ್ಸ್ಗೆ ಅದಕ್ಕೆ ಉಪಯೋಗಿಸ್ತಾ ಇದ್ದಾರೆ, ಬೇರೆ ಬೇರೆ ಜ್ಯೂಸ್ಗಳಿಗೆ ಉಪಯೋಗಿಸಕ್ಕೆ ಉಪಯೋಗಿಸ್ತಾ ಇದ್ದಾರೆ. ನೇರವಾಗಿ ಕೂಡ ತಿನ್ನಲಿಕ್ಕೆ ಅವಕಾಶ ಇದೆ, ಅದಕ್ಕೆ ಸಾಕಷ್ಟು ಕಾಯಿಲೆಗಳು ಕೂಡ ಕಡಿಮೆ ಆಗ್ತದೆ. ಅದನ್ನ ಮಾಡಿ ಇವತ್ತು ಹಣ್ಣಿಗಾಗಿ ಬೆಳೆಸಲಿಕ್ಕೆ ಕೂಡ ಪ್ರಯತ್ನಗಳು ನಡೀತಾ ಇದೆ. ಅಂತ ತಳಿಗಳನ್ನು ಅಭಿವೃದ್ಧಿಪಡಿಸಿ ರೇಷ್ಮೆ ಹಣ್ಣನ್ನು ಕೂಡ ಇದನ್ನ ಮಾರ್ಕೆಟ್ ಮಾಡಬೇಕು, ಇದನ್ನ ಪ್ರಚಾರ ಮಾಡಬೇಕು, ಇದಕ್ಕೆ ಅಭಿವೃದ್ಧಿಪಡಿಸಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಆ ತಳಿಗಳು ಕೂಡ ಬರುತ್ತೆ, ಬಂದಿದ ನಂತರ ಅವರು ಅದರ ಮಾಹಿತಿಯನ್ನು ಪಡೆದು ನಾಟಿ ಮಾಡಬಹುದು. ಅಂದ್ರೆ ಮುಂಬರುವ ದಿನಗಳಲ್ಲಿ ರೇಷ್ಮೆ ಹಣ್ಣುಗಳ ಹಣ್ಣುಗಳಿಗೆ ಸೊಪ್ಪಿಗೆ ಹಣ್ಣುಗಳಿಗೆ ಸೊಪ್ಪಿಗೆ ಎಲ್ಲದಕ್ಕೂ ಬೆಲೆ ಇದೆ, ಅವಕಾಶ. ಅಂದ್ರೆ ಈ ಹಣ್ಣನ್ನೇ ಬೆಳಿಬಹುದು ಅಂತ ಬೆಳಿಬಹುದು. ಮುಂದೆ ಆತರ ತಳಿಗಳಿತ್ತು, ಈಗ ಹೋಗಿತ್ತು, ಈಗ ಮತ್ತೆ ಆ ತಳಿಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ರೆ ಅದನ್ನ ತಗೊಂಡು ನಾಟಿ ಮಾಡಿ ನೀವು ಹೊರ ತರ್ತಾ ಇದ್ದೀರಿ ಅಂತ ತಳಿಗಳನ್ನ ತರ್ತಾ ಇದ್ದೀವಿ. ಕರೆ ಮಾಡಿದ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳ್ಬೋದು. ಹೇಳಿ ಸರ್, ಹೆಸರಿಳಿ ಎಲ್ಲಿಂದ? ಹೇಳಿ ಸರ್. ನವೀನ್ ಮಂಡ್ಯ ಸರ್. ಕೇಳಿ ನವೀನ್ ಅವರೇ. ಸರ್ ನಮಸ್ಕಾರ, ಇವ್ರಿಗೆ ಅಧ್ಯಕ್ಷರಿಗೆ. ಡಾಕ್ಟರ್ ಶ್ರೀನಿವಾಸ್ ಅವರು, ಉಪನಿರ್ದೇಶಕರು. ಸರ್ ಈ ಚಳಿಗಾಲದಲ್ಲಿ ಯಾವ ತಳಿ ಹಾಕೋರು ಒಳ್ಳೇದು? ಅಂದ್ರೆ ಏನು ಹುಳುನ ರೇಷ್ಮೆ ಹಿಪ್ಪನೇಳೆ ಸೊಪ್ಪ ಸೊಪ್ಪು ಎಲ್ಲ ಚಳಿಗಾಲದಲ್ಲಿ ಎಲ್ಲ ಸೊಪ್ಪು ಒಂದೇನೆ. ನೀವು ಹಿಪ್ಪನೇಳೆ ತಳಿ ಅಂದ್ರೆ ಈಗ ನಮ್ಮ ನಾಟಿ ಮಾಡೋದಿದ್ರೆ ಬಿ ಒನ್ ತಳಿ ಈಗಿದೆ ಪ್ರಚಲಿತ ಇರೋದು, ಅದನ್ನೇ. ಅದು ಒಳ್ಳೆ ಇಳುವರಿ ಕೊಡ್ತಕ್ಕಂಥ ತಳಿ, ಒಳ್ಳೆ ತಳಿನೇ, ಅದನ್ನೇ ಮಾಡಬೇಕು. ಅದನ್ನ ಮಾಡ್ತಕ್ಕಂಥ ಪದ್ಧತಿ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಹಿಪ್ಪನೇಳೆ ತಳಿ ನಾಟಿ ಮಾಡಿ ಅದಕ್ಕೆ ಆದಷ್ಟು ಸ್ಥಳಾವಕಾಶ ಕೊಟ್ಟು ನಾಟಿ ಮಾಡಿ 9-3 ಮಾಡ್ಬೋದು. ಯಾಕಂದ್ರೆ ಮೆಕನೈಸೇಷನ್ ಯಾಂತ್ರೀಕರಣ ಬೇಸಾಯ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. 9-3 ಮಾಡಿ ನೀವೊಂದು 8-10 ಬೆಳೆಸಿ ಆಮೇಲೆ ಕಟಾವು ಮಾಡಬೇಕಾಗತ್ತೆ. ಕಟಾವು ಮಾಡಿದ ನಂತರ ನೀವು ಅದರಿಂದ ಸೊಪ್ಪನ್ನ ಬೆಳ್ಕೊಂಡು ನಂತರ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ತೊಂದರೆ ಇಲ್ಲ, ಮಾಡ್ಬೋದು. ಚಳಿಗಾಲ ಆದರೆ ಈ ಒಂದು ಸಸಿ ಬಿಟ್ಟು ಮಳೆಗಾಲ ಶುರು ಆದರೆ ಅವಾಗ ನಾಟಿ ಮಾಡಿ, ಈಗ ನಾಟಿ ಮಾಡೋದಕ್ಕಿಂತ ಮಾಡಿದ್ರೆ ತೊಂದರೆ ಇಲ್ಲ. ನೀವು ಮಾಡೋದಿದ್ರೆ ಇನ್ನೂ ಸಿದ್ಧತೆ ಮಾಡ್ಕೊಂಡು ನಂತರ ಮಾಡ್ಬೋದು. ಇವಾಗ ರೆಡಿ ಇದ್ರೂ ಕೂಡ ಮಾಡ್ಬೋದು, ತೊಂದರೆ ಏನಿಲ್ಲ. ಇನ್ಶೂರೆನ್ಸ್ ಏನಾದರೂ ಸಿಗುತ್ತಾ? ಇನ್ಶೂರೆನ್ಸ್ ಇಲ್ಲ ನಮ್ಮಲ್ಲಿ, ಇನ್ನು ಅದು ಪ್ರಯತ್ನ ನಡೀತಾ ಇದೆ. ಈಗ ಬೆಳೆ ಮಳೆ ಪ್ರಕೃತಿ ಹಾನಿ ಆದರೆ ಗೊತ್ತಾಯ್ತು, ನಮ್ಮಲ್ಲಿ ಇದುವರೆಗೂ ಇನ್ಶೂರೆನ್ಸ್ ಇರಲಿಲ್ಲ. ಈಗ ಪ್ರಯತ್ನ ನಡೀತಾ ಇದೆ, ಕೇಂದ್ರ ರೇಷ್ಮೆ ಮಂಡಳಿ ಮತ್ತು ನಮ್ಮ ರೇಷ್ಮೆ ಇಲಾಖೆ ಎರಡೂ ಜಂಟಿ ಸಹಯೋಗದಲ್ಲಿ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಹತ್ತಿರದಲ್ಲಿ ಅದು ಕೂಡ ನಮ್ಮ ಇದಕ್ಕೆ ಯೋಜನೆ ತರ್ಬೋದು, ಬರ್ಬೋದು. ಸರಿ, ನಾವು ಮಂಡ್ಯದಿಂದ ರಾಮನಗರ ತಗೋಬೇಕು. ಅಲ್ಲ ನೀವೇನು, ಅಲ್ಲ ರಾಮನಗರ ಟು ನೀವು ಇದು ಮಂಡ್ಯ ಟು ರಾಮನಗರ ಬರೋಕ್ಕಾಗಿಲ್ಲ ಅಂದ್ರೆ ಒಂದೇ ರೋಡ್ ಹೈವೇನಲ್ಲಿ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ನೀವೀಗ ಇದೀ ಅಲ್ಲ ತಮಿಳ್ನಾಡಿಂದ ಆಂಧ್ರದಿಂದ ಉತ್ತರ ಕರ್ನಾಟಕದಿಂದ ರಾಮನಗರ ಗೂಡ್ ತರ್ತಾರೆ. ರಾಮನಗರ ಲೋಕಲ್ ಬೆಳೆಯೋದಕ್ಕಿಂತ ಹೆಚ್ಚಿಗೆ ಹೊರಗಡೆಯಿಂದಾನೇ ಗೂಡ್ ಬರ್ತಾ ಇದೆ, ಅಷ್ಟು ದೂರದಿಂದ ಬರ್ತಾ ಇದೆ. ನೀವು ಮಂಡ್ಯ ಟು ರಾಮನಗರ ಬರ್ಲಿಕ್ಕೆ ತೊಂದರೆ ಅಂದ್ರೆ ಕಷ್ಟ. ಯಾಕಂದ್ರೆ ಒಳ್ಳೆ ರೇಟ್ ಹೋಗ್ಬೇಕಂತ ಹೇಳಿದ್ರೆ ಇರ್ತಕ್ಕಂಥ ಮಾರ್ಕೆಟ್ ಶ್ರಮ ಪಡಬೇಕು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇಲ್ಲ ಇಲ್ಲ, ಈಗ ಎಲ್ಲಿ ಬೇಡಿಕೆ ಯಾರು ಕೊಳ್ಳೋರು ಇರ್ತಾರೋ ಅಲ್ಲಿ ಮಾತ್ರ ನಾವು ಮಾರ್ಕೆಟ್ ಮಾಡ್ಲಿಕ್ಕೆ ಆಗತ್ತೆ. ಕೊಳ್ಳದೆ ಇರ್ತಕ್ಕಂಥ ಕಡೆ ಮಾರ್ಕೆಟ್ ಮಾಡಕ್ ಆಗಲ್ಲ. ನೂಲು ಬಿಚ್ಚಾಣಿಕೆದಾರರ ಕಡೆ ಮಾರ್ಕೆಟ್ ಮಾಡೋದು. ಡಾಕ್ಟರ್, ಈಗ ರೇಷ್ಮೆ ಕೃಷಿಗೆ ಯಾವ್ಯಾವ ಸಮಗ್ರ ಕೃಷಿ ಚಟುವಟಿಕೆಗಳನ್ನು ಸೇರಿಸಿಕೊಳ್ಬಹುದು? ಅದೇ ಸರ್, ನಮ್ಮ ಜೊತೆಗೆ ಈಗ ಏನು ನಮ್ಮಲ್ಲಿ ರೇಷ್ಮೆ ಏನು ಹಿಪ್ಪನೇಳೆ ನಾಟಿ ಮಾಡ್ತೀವಿ, ಇದ್ರ ಜೊತೆಗೆ ಏನು ಹುಳ ಸಾಕ್ತಾ ಇರ್ತೀವಿ. ಸಾಕಣೆ ಮಾಡೋದ್ರ ಜೊತೆಗೆ ನಾನು ಆಗಲೇ ಹೇಳಿದೆ, ಹಸು ಸಾಕಣೆ ಮಾಡ್ತಕ್ಕಂಥ ಒಂದು ಕೆಲಸನ ಮಾಡ್ಬೋದು, ಅದು ಭಾಳ ಲಾಭದಾಯಕ. ಇತ್ತೀಚೆಗೆ ತಮಗೆ ಗೊತ್ತಿದೆ, ಅದನ್ನು ಮಾಡ್ಬೋದು. ಕುರಿ ಸಾಕಾಣಿಕೆಯನ್ನು ಮಾಡ್ಬೋದು, ಈಗ 8-10 ಕುರಿಗಳನ್ನು ಸಾಕಣೆ ಮಾಡ್ತಕ್ಕಂಥದ್ದಿದೆ. ಜೇನು ಕೃಷಿಯನ್ನು ಅದ್ರ ಜೊತೆಗೆ ಮಾಡ್ಕೊಂಡು ಹೋಗ್ಬೋದು. ಮೀನು ಸಾಕಾಣಿಕೆಯನ್ನು ಮಾಡ್ಬೋದು. ಇವೆಲ್ಲ ಕೃಷಿ ಚಟುವಟಿಕೆಗಳನ್ನು ನಾವು ಮಾಡ್ಕೊಂಡು ಮೀನನ್ನು ಮೀನನ್ನು ಸಾಕ್ಬೋದು. ಮುಂದಿನ ಕರೆಯನ್ನು ನೋಡೋಣ. ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳಬಹುದು. ಕೇಳಿ. ಹಲೋ ಸರ್. ಕೇಳಿ, ಪ್ರಶ್ನೆ ಕೇಳಿ. ಕೇಳ್ತಾ ಇದ್ದಾರೆ.

ಬೆಲ್ಲ ಆಮದು ಹಳದಿ ಕ್ವಿಂಟಲಿಗೆ 4,650 5,200 ರೂಪಾಯಿಗಳು, ಕೆಂಪು 4,500 5,000 ರೂಪಾಯಿಗಳು, ಕಪ್ಪು ಕ್ವಿಂಟಲಿಗೆ 5,000 5,500 ರೂಪಾಯಿಗಳು, ಮೆಣಸು ಕ್ವಿಂಟಲಿಗೆ 16,000 20,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲಿಗೆ 13,000 66,500 ರೂಪಾಯಿಗಳು, ಗೇರು ಬೀಜ ಕಚ್ಚಾ ಕ್ವಿಂಟಲಿಗೆ 12,800 14,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲಿಗೆ 4,500 6,000 ರೂಪಾಯಿಗಳು, ಕದಳಿ 5,500 7,000 ರೂಪಾಯಿಗಳು, ಗಾಳಿ ಕ್ವಿಂಟಲಿಗೆ 6,000 6,500 ರೂಪಾಯಿಗಳು, ನೇಂದ್ರ ಕ್ವಿಂಟಲಿಗೆ 7,000 8,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ, ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಮಿಸಾಲ ಹೇ ತೀರ ಕ್ಯಾ ಮೇರ ಕ್ಯಾ ಲಹೂ ಸಭಿ ಕಲಾಲ ಹೇ ಗಿರೇ ಕಹಿ ತೋ ಕತ್ರಾ ಹೇ ಬಹೆ ತೋ ಬೇಕಾರ ಹೇ ಕಾಮ ಆಯ ಕಿಸಿ ಕೆ ಅಗರ್ ತಭಿ ಯೇ ಗುಲ್ಜಾರ ಹೇ ಹಾಥ ಬಢಾ ಕೆ ತೋ ದೇಖೋ ರಕ್ತದಾನ ಕರ್ಕೆ ತೋ ದೇಖೋ ಬುಝ್ತಿ ಜೀವನ ಕೇ ಲೋಕೋ ರಕ್ತದಾನ ಸೇ ಜಲಾ ಕೆ ತೋ ದೇಖೋ. ರಕ್ತದಾನ ಮಹಾದಾನ, ಆಪ್ಕಾ ಏಕ ಯೂನಿಟ್ ಬ್ಲಡ್ ತೀನ್ ಜಿಂದಗಿಯಾಂ ಬಚಾ ಸಕ್ತಾ ಹೇ. ಆಯೇ ಹಮ ರಕ್ತದಾನ ಕರೇ ಔರ್ ಇಸ್ ಮಹಾನ್ ಕಾರ್ಯ ಮೇ ಅಪ್ನಿ ಭಾಗೀದಾರಿ ಸುನಿಶ್ಚಿತ ಕರೇ. ರಕ್ತದಾನ ಸೇವಾಯ ಸ್ವಾಸ್ಥ್ಯ ಸೇವಾ ಮಹಾನಿದೇಶಾಲಯ, ಸ್ವಾಸ್ಥ್ಯ ಎವಂ ಪರಿವಾರ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರ ಜನಹಿತ ಮೇ ಜಾರಿ. ಡಿಸೆಂಬರ್ 21 ಪೋಲಿಯೋ ಭಾನುವಾರ. 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದರೂ ಡಿಸೆಂಬರ್ 21 ಮತ್ತೊಮ್ಮೆ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ತಪ್ಪದೇ ಹಾಕಿಸಿ. ನಿಮ್ಮ ಮನೆಯ ಹತ್ತಿರವೇ ಪೋಲಿಯೋ ಬೂತ್ ತೆರೆಯಲಾಗುತ್ತದೆ. ಪೋಲಿಯೋ ಲಸಿಕೆ ಸಂಪೂರ್ಣ ಸುರಕ್ಷಿತ. ಮತ್ತಿತರ ವಿವರಗಳಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು ಅಥವಾ ಆಶಾ ಇಲ್ಲವೇ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಇದೀಗ ವೃಂದಗಾನದಲ್ಲಿ ಹಾಡಿರುವ ಒಂದು ಪರಿಸರ ಗೀತೆ, ಚನ್ನವೀರ ಕಣವಿ ಅವರ ರಚನೆ, ಆ ಗಿಡ ಈ ಗಿಡ ಒಂದೊಂದು ಜೇನುಗೂಡ. ಬಂದು ನೆಲ್ಲಿ ಬೆಳೆಯಿತಲ್ಲಿ ನಿಷ್ಕಾರಣ ಕಾ ಕಾವ